ಈಗ ಭಾರತೀದೇವಿ ಅವತಾರಗಳನ್ನು ತಿಳಿಸ್ತಾರೆ. ಕಾಳಿ, ದ್ರೌಪದಿ, ಕಾಶಿಜ, ಪಾಂಚಾಲಿ, ಶಿವಕನ್ಯಾ, ಇಂದ್ರಸೇನ, ಕಾಲಮಾನಿ, ಚಂದ್ರ, ದ್ಯು, ಸಭಾ, ನಾಮ, ಭಾರತಿಗೆ, ಗಾಳಿ, ಬ್ರಹ್ಮರ ಯುವತಿಯರು, ಏಳೇಳು ಐವತ್ತೊಂದು ಗುಣದಿಂ ಕೀಳು ಎನಿಪರು ತಮ್ಮ ಪತಿಗಳಿಗಿಂತಲಾವಾಗ. ಮೊದಲಿಗೆ ಕಾಳಿ. ಭಾರತೀದೇವಿಯರು ಭೀಮಸೇನ ದೇವರ ಪತ್ನಿ ಆಗಬೇಕು ಅಂತ ಕಾಶಿರಾಜನ ಮಗಳಾಗಿ ಕಾಳಿಯನ್ನ ಹೆಸರಿನಿಂದ ಹುಟ್ಟುತ್ತಾಳೆ. ಈ ವಿಚಾರವನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯ 20ನೇ ಅಧ್ಯಾಯದಲ್ಲಿ ತಿಳಿಸ್ತಾರೆ. ದ್ರೌಪದೀ ದೇವಿನೇ ರೂಪಾಂತರದಿಂದ ಕಾಶಿರಾಜನ ಮಗಳಾಗಿ ಹುಟ್ಟಿತು. ಆಕೆಯನ್ನು ಕಾಳಿ ಅಂತ ಕರೀತಿದ್ರು. ಆದರೆ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ ಅಂದರೆ, ಈಕೆ ದ್ರೌಪದೀ ದೇವಿಯರಂತೆ ಶಚಿ, ಪಾರ್ವತಿ, ಶ್ಯಾಮಲಾ, ಉಷಾ ಇವರುಗಳಿಂದ ಆವಿಷ್ಟವಾಗಿರ್ತಕ್ಕಂಥ ರೂಪ ಅಲ್ಲ, ಕೇವಲ ಭಾರತೀ ದೇವಿ ಅವತಾರ. ಕಾಶಿರಾಜ ಈಕೆಯ ಸ್ವಯಂವರಕ್ಕಾಗಿ ಎಲ್ಲ ರಾಜರುಗಳನ್ನು ಕೂಡ ಆಹ್ವಾನ ಮಾಡ್ತಾನೆ. ಎಲ್ಲರೂ ಸಂತೋಷದಿಂದ ಕಾಶಿರಾಜನ ಪಟ್ಟಣಕ್ಕೆ ಸ್ವಯಂವರಕ್ಕಾಗಿ ಬರ್ತಾರೆ. ಆ ರಾಜರ ಮಧ್ಯದಲ್ಲಿರ್ತಕ್ಕಂಥ ಭೀಮಸೇನ ದೇವರ ಕೊರಳಿಗೆ ಈ ಕಾಳಿದೇವಿ ಸ್ವಯಂವರ ಮಾಲಿಕೆಯನ್ನು ಹಾಕ್ತಾರೆ. ಆ ಸಂದರ್ಭದಲ್ಲಿ ಜರಾಸಂಧ ಮೊದಲಾಗಿರ್ತಕ್ಕಂಥ ದುಷ್ಟರಾಜರು ಭೀಮಸೇನ ದೇವರ ಜೊತೆ ಯುದ್ಧಕ್ಕೆ ಬರ್ತಾರೆ. ಆಗ ಭೀಮಸೇನ ದೇವರು ಎಲ್ಲರನ್ನು ಯುದ್ಧದಲ್ಲಿ ಜಯಿಸಿ ಆ ಕಾಶಿರಾಜನಿಂದ ಪೂಜಿತನಾಗಿ ಕಾಳಿದೇವಿಯನ್ನು ವಿವಾಹ ಮಾಡಿಕೊಂಡು ಇಂದ್ರಪ್ರಸ್ಥ ಪಟ್ಟಣಕ್ಕೆ ಹಿಂತಿರುಗಿದರು ಅಂತ ತಿಳಿಸ್ತಾರೆ. ಈ ಪದ್ಯದಲ್ಲಿ ಹೇಳಿರುವಂತಹ ಕಾಳಿ ಅವತಾರ, ದ್ರೌಪದಿ, ಶಿವಕನ್ಯಾ, ಇಂದ್ರಸೇನ, ಚಂದ್ರ ಈ ಅವತಾರಗಳು ಇಂದ್ರನ ಹೆಂಡತಿಯಾಗಿರ್ತಕ್ಕಂಥ ಶಚಿ, ಯಮಪತ್ನಿ ಶ್ಯಾಮಲ, ಅಶ್ವಿನಿ ದೇವತೆಗಳ ಪತ್ನಿ ಉಷಾ, ರುದ್ರ ಪತ್ನಿ ಪಾರ್ವತಿ ಇವರ ನಾಲ್ಕರಿಂದ ಕೂಡಿರ್ತಕ್ಕಂಥ ಭಾರತೀ ದೇವಿಯರ ಅವತಾರವು. ಹೀಗೆ ಅವತಾರ ಮಾಡಲಿಕ್ಕೆ ಕಾರಣ ಏನು ಅಂತಾದರೆ, ತಾತ್ಪರ್ಯ ನಿರ್ಣಯ 18ನೇ ಅಧ್ಯಾಯದಲ್ಲಿ ಆ ವಿಚಾರವನ್ನು ತಿಳಿಸ್ತಾರೆ. ದ್ರುಪದರಾಜ ಯಾಗ ಮಾಡುವಂಥ ಸಂದರ್ಭದಲ್ಲಿ ಅಗ್ನಿಕುಂಡದಿಂದ ದೃಷ್ಟದ್ಯುಮ್ನ ಹುಟ್ಟಿದ ನಂತರದಲ್ಲಿ ಅದೇ ಅಗ್ನಿಕುಂಡದ ಮಧ್ಯದಿಂದ ಸಾಕ್ಷಾತ್ ಭಾರತೀ ದೇವಿ ದ್ರೌಪದಿ ದೇವಿಯಾಗಿ ಅವತಾರ ಮಾಡ್ತಾಳೆ. ಸರ್ವರನ್ನೂ ಭರಣ ಮಾಡೋದರಿಂದ ಪ್ರಾಣದೇವರಿಗೆ ಭರತ ಅಂತ ಹೆಸರು. ಭರತಸ್ಯ ಸತಿ ಭಾರತಿ, ಅಂತಹ ಭರತರ ಹೆಂಡತಿಯಾಗಿದ್ದರಿಂದ ಭಾರತಿ ಅಂತ ಭೀಮಸೇನ ದೇವರ ಪತ್ನಿಗೆ ಹೆಸರು ಬಂತು. ಈಕೆ ವೇದಾಭಿಮಾನಿಯಾಗಿದ್ದರಿಂದ ಸರಸ್ವತಿ ಅಂತಲೂ ಅವಳಿಗೆ ಹೆಸರು. ದ್ರುಪದ ರಾಜನ ಮಗಳು ಅನ್ನಿಸ್ಕೊಂಡಿದ್ದರಿಂದ ದ್ರೌಪದಿ ಅಂತ ಹೆಸರು ಬಂತು. ಈ ದ್ರೌಪದಿ ದೇವಿಯಲ್ಲಿ ಶಚಿ, ಶ್ಯಾಮಲ, ಉಷಾ ಇವರ ಆವೇಶನೂ ಕೂಡ ಇದೆ. ಇವರು ಮೂರೂ ಜನ ಇಂದ್ರ, ಯಮ ಮತ್ತು ಅಶ್ವಿನಿ ದೇವತೆಗಳ ಪತ್ನಿಯರಾಗಿದ್ದರಿಂದ ಅವರ ಆಶ್ರಯದಿಂದ ಶ್ರೀ ಅನ್ನೋ ಹೆಸರು ಕೂಡ ಲಕ್ಷ್ಮಿ ದ್ರೌಪದಿ ದೇವಿಗೆ ಅಥವಾ ಭಾರತೀ ದೇವಿಗೆ ಇತ್ತು. ಈ ದ್ರೌಪದಿ ದೇವಿ ಸ್ತ್ರೀಯರಲ್ಲಿ ಎಲ್ಲರಿಗಿಂತಲೂ ಅಧಿಕರಾಗಿರ್ತಕ್ಕಂಥ ರೂಪ ಇದ್ದಿದ್ದರಿಂದ ಕೃಷ್ಣ ವರ್ಣದಿಂದ ಇದ್ದರಿಂದ ಕೃಷ್ಣ ಅಂತಲೂ ಹೆಸರಿತ್ತು. ಪ್ರಾದುರ್ಭಾವ ಸಂದರ್ಭದಲ್ಲೇ ಸರ್ವಜ್ಞರಾಗಿ ಸರ್ವಾಭರಣ ಭೂಷಿತಳಾಗಿ ಒಳ್ಳೆಯ ಯೌವನದಿಂದ ಕಾಂತಿಯಿಂದ ಇರೋದರಿಂದ ಲೋಕಸುಂದರಿ ಅಂತ ಕರೀತಾ ಇದ್ರು. ಪಾರ್ವತಿ ಅಂಶ ಶಚ್ಚಾದಿಗಳಿಗಿಂತಲೂ ಹೆಚ್ಚಿಗೆ ಇತ್ತು. ಸರ್ವ ಲಕ್ಷಣಗಳಿಂದ ಕೂಡಿದವಳಾಗಿದ್ದರು. ಪಾರ್ವತಿ ಮೊದಲಾದವರಿಂದ ಕೂಡಿ ಭಾರತೀ ದೇವಿ ಹುಟ್ಟಲಿಕ್ಕೆ ಈ ರೀತಿಯಾಗಿ ಆ ನಾಲ್ಕು ಜನ ಇವರಲ್ಲಿ ಸೇರಲಿಕ್ಕೆ ಇದಕ್ಕೆಲ್ಲ ಕಾರಣ ಏನು ಅಂದರೆ, ಹಿಂದಕ್ಕೆ ಒಂದು ದಿನ ಪಾರ್ವತಿ, ಶಚಿ, ಶ್ಯಾಮಲ ಮತ್ತು ಉಷಾ ಈ ನಾಲ್ಕು ಜನ ತಮ್ಮ ಪತಿಗಳೊಡನೆ ಬ್ರಹ್ಮದೇವರು ಸಮೀಪದಲ್ಲಿದ್ದಾಗ ಹಾವ ಭಾವ ವಿಲಾಸವನ್ನೆಲ್ಲ ಹೆಚ್ಚಾಗಿ ತೋರಿದರು. ಅದನ್ನು ನೋಡಿ ಬ್ರಹ್ಮದೇವರು, ಈ ನಾಲ್ಕು ಜನಕ್ಕೂ ಕೂಡ ನೀವು ಮನುಷ್ಯರಾಗಿ ಹುಟ್ಟಿ ಪರಪುರುಷನ ಸಂಬಂಧವನ್ನು ಹೊಂದಿ ಅಂತ ಶಾಪವನ್ನು ಕೊಟ್ಟರು. ಆಗ ಇವರು ನಾಲ್ಕು ದೇವತಾ ಸ್ತ್ರೀಯರು ಯೋಚನೆ ಮಾಡಿ ಭಾರತೀ ದೇವಿಯರನ್ನು ಕುರಿತು 1000 ವರ್ಷಗಳ ಕಾಲ ಕಠಿಣವಾಗಿರ್ತಕ್ಕಂಥ ತಪಶ್ಚರ್ಯೆಯನ್ನು ಮಾಡಿ ಅವರನ್ನು ಪ್ರಸನ್ನೀಕರಿಸಿಕೊಂಡು ತಮ್ಮ ಶಾಪದ ವೃತ್ತಾಂತವನ್ನೆಲ್ಲ ಅವರಿಗೆ ತಿಳಿಸಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು. ನಾವು ನಾಲ್ಕು ಜನ ಮನುಷ್ಯ ಜನ್ಮವನ್ನು ಹೊಂದಿ ಆ ಜನ್ಮದಲ್ಲಿ ಅನ್ಯ ಪುರುಷರ ಸಂಬಂಧವನ್ನು ಹೊಂದಬೇಕಾಗಿರ್ತಕ್ಕಂಥ ಶಾಪ ನಮಗೆ ಬ್ರಹ್ಮದೇವರಿಂದ ಪ್ರಾಪ್ತವಾಗಿದೆ. ಅಂದರೆ ಅದಕ್ಕೆ ನಾವೇನು ರೀತಿಯಾಗಿ ಅನಾಚಾರವನ್ನು ತೋರ್ಪಡಿಸಿದ್ವಿ ಅಂತ ಪಶ್ಚಾತ್ತಾಪದಿಂದ ಭಾರತೀ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಇದು ಒಂದೇ ಶಾಪ ಅಲ್ಲ. ಹಿಂದಕ್ಕೆ ಹೀಗೆ ಒಂದು ದಿವಸ ನಾಲ್ಕು ಜನ ನಾವು ಸೇರಿಕೊಂಡು ಒಂದೇ ದೇಹದಲ್ಲಿ ಸೇರಿ ಹುಡುಗಾಟದಿಂದ ಬ್ರಹ್ಮದೇವರನ್ನು ವಂಚನೆ ಮಾಡಲಿಕ್ಕೆ ಹೋದ್ವಿ. ಆಗಲೂ ಬ್ರಹ್ಮದೇವರು ನಮಗೆ ಶಾಪ ಕೊಟ್ಟು ನೀವು ನಾಲ್ಕು ಜನ 3 ಸಲ ಒಂದೇ ದೇಹದಿಂದ ಕೂಡಿ ನನ್ನನ್ನು ವಂಚನೆ ಮಾಡಲಿಕ್ಕೆ ಬಂದಿದ್ದರಿಂದ 3 ಜನ್ಮಗಳಲ್ಲಿ ಒಂದೇ ದೇಹದಿಂದ ಹುಟ್ಟಿ ಅನ್ಯ ಪುರುಷರ ಸಂಬಂಧವನ್ನು ಹೊಂದ್ರಿ, ಈ ರೀತಿಯಾಗಿ ಶಾಪವನ್ನು ಕೊಟ್ಟರು. ನಾವು ಅನ್ಯ ಪುರುಷರನ್ನು ಹೊಂದಬೇಕು ಅಂತಾದರೆ ನಮ್ಮ ಪತಿಗಳಿಗಿಂತಲೂ ಉತ್ತಮರ ಸಂಘ ಆದರೆ ನಮಗೆ ಬಾಧಕ ಅಲ್ಲ. ನಮ್ಮ ಪತಿಗಳಿಗಿಂತ ನೀಚರ ಸಂಘವನ್ನು ಮಾಡಿದ್ರೆ ನಮಗೆ ಅದು ಬಾದ ಆಗತ್ತೆ. ಆದ್ದರಿಂದ ವಾಯುದೇವರನ್ನು ಹೊರತುಪಡಿಸಿ ಮತ್ತೊಬ್ಬರನ್ನು ನಾವು ಸ್ಪರ್ಶ ಮಾಡೋದಿಲ್ಲ. ನೀನು ನಮ್ಮೊಡನೆ ಸೇರದೇ ಇದ್ದರೆ ವಾಯುದೇವರ ಸಂಬಂಧ ನಮಗೆ ಉಂಟಾಗೋದಿಲ್ಲ. ನಿನ್ನನ್ನು ಮುಟ್ಟಬೇಕಾದ್ರೆ ವಾಯುದೇವರು ಹೊರತು ಮತ್ತಾರು ಸ್ಪರ್ಶ ಮಾಡೋದಿಲ್ಲ. ನಾವು ಈ ಎರಡೂ ಶಾಪಗಳ ನಿಮಿತ್ತದಿಂದ 4 ಜನ್ಮಗಳಲ್ಲಿ ಮನುಷ್ಯರಾಗಿ ಹುಟ್ಟಲೇಬೇಕಾಗಿದೆ. ಆದ್ದರಿಂದ ನಮ್ಮಗಳಿಂದ ಕೂಡಿ ನೀನು ದೇಹವನ್ನು ಎತ್ತಿದರೆ ನಮಗೆ ವಾಯುದೇವರ ಸಂಬಂಧ ಹೊರತು ಬೇರೆಯವರ ಅನ್ಯ ಪುರುಷರ ಸಂಬಂಧ ಅನ್ನೋದು ಆಗೋದಿಲ್ಲ, ಸ್ಪರ್ಶ ಆಗೋದಿಲ್ಲ. ಆದ್ದರಿಂದ ನಿನ್ನಲ್ಲಿ ವಿನಂತಿ ಏನು ಅಂದರೆ, ನೀನು ನಮ್ಮಲ್ಲಿ ದಯವಿಟ್ಟು ನಮ್ಮ 4 ಜನನ ಸೇರಿಸ್ಕೊಂಡು 4 ಜನ್ಮಗಳಲ್ಲಿ ಮನುಷ್ಯಳಾಗಿ ಜನಿಸಬೇಕು ಅಂತ ಬೇಡ್ಕೋತಾರೆ. ಆಗ ಭಾರತೀ ದೇವಿ ಕರುಣಾ ಸಮುದ್ರಳು ಹಾಗೆ ಆಗಲಿ ಅಂತ ಅವರಿಗೆ ವರವನ್ನು ಕೊಟ್ಟು ಮೊದಲು ಶಿವ ಅನ್ನೋ ಒಬ್ಬ ಬ್ರಾಹ್ಮಣನ ಮಗಳಾಗಿ ಶಿವಕನ್ಯೆ ಅಂತ ಹುಟ್ಟುತ್ತಾಳೆ. ಪಾರ್ವತಿ ಮೊದಲಾಗಿರ್ತಕ್ಕಂಥ 4 ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದಾಗ ಒಂದು ದೇಹದಲ್ಲಿ ಇವರಿದ್ದ ಮೇಲೆ 5 ಜನದ ಕರ್ಮ ಒಂದೇ ರೀತಿಯಾಗಿ ಇರಬೇಕಾಗಿದ್ದರಿಂದ ಭಾರತೀ ದೇವಿಯರು ಕಾಮ್ಯವನ್ನು ಅಪೇಕ್ಷೆ ಮಾಡುವಂಥವರು ಆಗಿದ್ದರು. ಆ ಸಂದರ್ಭದಲ್ಲಿ ತೋರಿಸಿದರು. ಈ ಕರ್ಮದ ಕಾರಣವಾಗಿ ರುದ್ರದೇವರ ಅಂತರ್ಗತನಾಗಿರ್ತಕ್ಕಂಥ ಭಗವಂತನನ್ನು ಕುರಿತು ತಪಸ್ಸನ್ನು ಮಾಡಿದರು. ಇವರುಗಳ ತಪಸ್ಸಿನ ಉದ್ದೇಶ ತಮ್ಮ ತಮ್ಮ ಪತಿಗಳನ್ನು ತಾವು ಹೊಂದಬೇಕು ಅನ್ನೋದಷ್ಟೇ ಆಗಿತ್ತು. ಆಗ ಪಾರ್ವತಿ, ಶಚಿ, ಶ್ಯಾಮಲ, ಉಷಾ ಈ 4 ಜನಕ್ಕೆ ರುದ್ರದೇವರು ಭಾರತೀ ದೇವಿಯರಿಗೆ ರುದ್ರಾಂತರ್ಗತ ಹರಿಯು ಜನ್ಮಾಂತರದಲ್ಲಿ ಪತಿ ಸಂಬಂಧ ಆಗುವಂಥ ವರವನ್ನು ಕೊಟ್ಟರು. ಶಿವಕನ್ಯೆ ಕನ್ಯಾವಸ್ಥೆಯಲ್ಲೇ ಮರಣ ಹೊಂದುತ್ತಾಳೆ. ಆಮೇಲೆ ಎರಡನೆಯ ನಳರಾಜನ ಮಗಳಾಗಿ ಇಂದ್ರಸೇನೆ ಅಂತ ಪಾರ್ವತಿ ಮೊದಲಾದವರಿಂದ ಕೂಡಿ ಭಾರತೀ ದೇವಿಯೇ ಹುಟ್ಟುತ್ತಾಳೆ. ಆ ಸಮಯದಲ್ಲಿ ಮುದ್ಗಲ ಅಂತ ಒಬ್ಬ ಋಷಿ ತಪಸ್ಸು ಮಾಡ್ತಾ ಇರ್ತಾನೆ. ಆ ಋಷಿ ಒಂದು ದಿನ ಪುರಾಣ ಕೇಳುವಂಥ ಸಂದರ್ಭದಲ್ಲಿ ಬ್ರಹ್ಮದೇವರು ತಮ್ಮ ಮಗಳನ್ನೇ ತಾನು ಪರಿಗ್ರಹ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಕಥೆಯನ್ನು ಕೇಳಿ ಬ್ರಹ್ಮದೇವರನ್ನು ಕುರಿತು ಅಪಹಾಸ್ಯವನ್ನು ಮಾಡ್ತಾನೆ. ಆಗ ಬ್ರಹ್ಮದೇವರು, ನೀನು ಅಧೋಗತಿಯನ್ನು ಹೊಂದೋದಕ್ಕಾಗಿ ಭಾರತ್ಯಾದಿ 5 ದೇವಿಯರ ಸಂಘವನ್ನು ಹೊಂದು ಅಂತ ಶಾಪವನ್ನು ಕೊಡ್ತಾರೆ. ಆಗ ಮುದ್ಗಲ ಭಯದಿಂದ ಬ್ರಹ್ಮದೇವರನ್ನು ಕುರಿತು ತಪಶ್ಚರ್ಯನ ಮಾಡಿ ಪಶ್ಚಾತ್ತಾಪದಿಂದ ಬೇಡ್ಕೋತಾನೆ. ಆಗ ಬ್ರಹ್ಮದೇವರು, ಎಲೆಯ ಮುದ್ಗಲ ಋಷಿಯೇ, ನೀನು ಸಾಕ್ಷಾತ್ತಾಗಿ ಆ ದೇವಿಯರ ಸಂಬಂಧ ಮಾಡೋದಿಲ್ಲ, ನಿನ್ನ ಶರೀರದಲ್ಲಿ ವಾಯುದೇವರಿದ್ದು ಆ ದೇವಿಯರನ್ನು ಹೊಂದುತ್ತಾರೆ. ಆಗ ನಿನಗೆ ಮೂರ್ಛಾವಸ್ಥೆ ಆಗತ್ತೆ, ಅದರಿಂದ ನಿನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲೇಪ ಇಲ್ಲ, ನಿನಗೆ ದೋಷ ಬರೋದಿಲ್ಲ ಅಂತ ಶಾಪಾನುಗ್ರಹವನ್ನು ಕೂಡ ಮಾಡಿದರು. ಅದರಂತೆ ವಾಯುದೇವರು ಮುದ್ಗಲ ಅನ್ನೋ ಋಷಿಯೊಳಗಿದ್ದು ಇಂದ್ರಸೇನೆಯನ್ನು ವಿವಾಹ ಮಾಡಿಕೊಂಡು ಬಹಳ ಕಾಲ ಸಂಸಾರ ಮಾಡಿ ಮುದ್ಗಲನಿಗೆ ಎಚ್ಚರವನ್ನು ಕೊಟ್ಟು ಹೊರಟು ಹೋದರು. ಆ ಇಂದ್ರಸೇನೆಯೇ ಆ ದೇಹವನ್ನು ಬಿಟ್ಟು ದ್ರುಪದ ರಾಜನ ಮಗಳಾಗಿ ದ್ರೌಪದಿಯನ ಹೆಸರಿನಿಂದ ಹುಟ್ಟಿದರು. ವಾಯುದೇವರು ಮಧ್ವಾಚಾರ್ಯರಾಗಿ ಅವತಾರ ಮಾಡಿರುವಂಥ ಕಾಲದಲ್ಲಿ ಶಂಕರ ಅನ್ನೋ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ದ್ರೌಪದಿ ಚಂದ್ರ ಅನ್ನೋ ಹೆಸರಿನಿಂದ ಹುಟ್ಟಿದ್ಲು ಅಥವಾ ಅವತಾರ ಮಾಡಿದ್ಲು. ಕನ್ಯಾವಸ್ಥೆಯಲ್ಲೇ ಮರಣ ಹೊಂದಿದ್ಲು. ಅಂತೂ ಆ ಶಚಿ ಮೊದಲಾದವರಿಂದ ಕೂಡಿ ಭಾರತೀ ದೇವಿಯರು ಅವತಾರ ಮಾಡಿರುವ ರೂಪಗಳು 4 ಅಂತ ತಿಳ್ಕೋಬೇಕು. ಹನುಮಂತ ದೇವರ ಅವತಾರ ಕಾಲದಲ್ಲಿ ಶಿವಕನ್ಯೆಯಾಗಿ ಅಂದರೆ ತ್ರೇತಾಯುಗದಲ್ಲಿ, ತ್ರೇತಾಯುಗದ ಅಂತ್ಯದಲ್ಲಿ ಇಂದ್ರಸೇನೆಯ ಜನನ, ಭೀಮಾವತಾರದಲ್ಲಿದ್ದಾಗ ದ್ರೌಪದಿ, ಮಧ್ವಾವತಾರದಲ್ಲಿ ಚಂದ್ರ, ಹೀಗೆ 4 ಅವತಾರಗಳನ್ನು ಮಾಡಿದರು ಅಂತ ಗರುಡ ಪುರಾಣದಲ್ಲಿ ತಿಳಿಸ್ತಾರೆ. ಈ ಭಾರತೀ ದೇವಿನೇ ಕಲಾಭಿಮಾನಿ ವಿದ್ಯುತ್ ಅಂತ ಭಾರತೀ ದೇವಿಗೆ ಹೆಸರು. ಈ ಸರಸ್ವತಿ ಮತ್ತು ಭಾರತೀಯರು ತಮ್ಮ ಪತಿಗಳಿಗಿಂತ 100 ಗುಣಗಳಿಂದ ಅದಮರು, ತಾರತಮ್ಯದಲ್ಲಿ ಕಡಿಮೆ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು. ಈ ದ್ರೌಪದಿ ದೇವಿಯನ್ನು ಪಂಚಪಾಂಡವರು ಸ್ವೀಕಾರ ಮಾಡಿದ ನಂತರದಲ್ಲಿ ವಾಯುದೇವರ ಅವತಾರಭೂತರಾಗಿರ್ತಕ್ಕಂಥ ಭೀಮಸೇನ ದೇವರೊಡನೆ ಭಾರತೀ ದೇವಿಯ ಸಂಪರ್ಕ. ಆ ಸಂದರ್ಭದಲ್ಲಿ ಉಳಿದ 4 ಜನಕ್ಕೆ ಮೂರ್ಛಾವಸ್ಥೆ. ಶ್ಯಾಮಲ ಯಮಾಂಶ ಸಂಭೂತರಾಗಿರ್ತಕ್ಕಂಥ ಧರ್ಮರಾಯನನ್ನು, ಶಚಿದೇವಿ ಇಂದ್ರಾಂಶನಾದ ಅರ್ಜುನನನ್ನು, ಉಷಾದೇವಿ ನಕುಲ ಸಹದೇವರನ್ನು ಪ್ರತ್ಯೇಕವಾಗಿ ಸಂಪರ್ಕ ಮಾಡ್ತಿದ್ರು. ಭಾರತೀದೇವಿ ಮಾತ್ರ ಜಾಗೃತಾವಸ್ಥೆಯಲ್ಲಿದ್ದು ಉಳಿದ 3 ಮೂರ್ಛಾವಸ್ಥೆಯಲ್ಲಿ ಇರ್ತಿದ್ರು. ಈ ಶಿವಕನ್ಯಾ ಹನುಮಂತ ದೇವರ ಅವತಾರ ಸಮಯದಲ್ಲಿ ಭಾರತೀ ದೇವಿಯ ಶಿವ ಅನ್ನೋ ಬ್ರಾಹ್ಮಣನ ಮನೆಯಲ್ಲಿ ಶಿವಕನ್ಯೆ ಅಂತ ಹೆಸರಿನಿಂದ ಅವತಾರವನ್ನು ಮಾಡಿದ್ಲು. ಬಾಲ್ಯದಲ್ಲಿ ಮೃತಳಾದ್ಲು. ಹನುಮಂತ ದೇವರು ಬ್ರಹ್ಮಚಾರಿ, ಆದ್ದರಿಂದ ಭಾರತೀ ದೇವಿಯ ಸಂಪರ್ಕ ಆ ಸಂದರ್ಭದಲ್ಲಿ ಇಲ್ಲ. ಇಂದ್ರಸೇನ ನಳಮಹಾರಾಜನ ಮಗಳಾಗಿ ದಮಯಂತಿಯಲ್ಲಿ ಇಂದ್ರಸೇನ ಅನ್ನೋ ಹೆಸರಿನಿಂದ ಅವತಾರ ಮಾಡಿದ್ದು ಭಾರತೀ ದೇವಿ. ಕಾಲಮಾನಿ ವಾಯುದೇವರು ತ್ರಿವಿಧ ಜೀವರ ಸ್ಥೂಲ ದೇಹದಲ್ಲಿದ್ದು ದಿನಕ್ಕೆ 21,600 ಜಪಗಳನ್ನು ಮಾಡಿ ಹಂಸನಾಮಕ ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾ ಜೀವರ ನಿಯಮನವನ್ನು ಮಾಡ್ತಾರೆ. ಇದರಿಂದ ವಾಯುದೇವರಿಗೆ ಕಾಲ ಅಂತ ಹೆಸರು. ಅದೇ ರೀತಿಯಾಗಿ ಸ್ಥೂಲ ಶರೀರಗತ 36,000 ಇಡನಾಡಿಗಳು, 36,000 ಪಿಂಗಳ ನಾಡಿಗಳು, ಅಲ್ಲೂ ಕೂಡ ಭಾರತೀ ದೇವಿ ರೈ ಅನ್ನೋ ಹೆಸರಿನಿಂದ, ವಾಯುದೇವರು ಪ್ರಾಣ ಅನ್ನೋ ಹೆಸರಿನಿಂದ ನೆಲೆಸಿರ್ತಾರೆ. ಆ ವಾಯುದೇವರ ಪ್ರೇರಣೆಯಿಂದ ನಾಡಿಯಲ್ಲಿರ್ತಕ್ಕಂಥ ಎಲ್ಲ ಅಲ್ಲಿಂದ ಆಗಬೇಕಾಗಿರ್ತಕ್ಕಂಥ ಕ್ರಿಯೆಗಳನ್ನೆಲ್ಲ ನಡೆಸ್ತಾರೆ. ಆದ್ದರಿಂದ ಭಾರತೀ ದೇವಿಗೆ ಕಾಲಮಾನಿ ಅಂದರೆ ಕಾಲಕ್ಕೆ ಅಭಿಮಾನಿ ಅಂತ ಹೆಸರು. ಚಂದ್ರ ಅಂದರೆ ವಾಯುದೇವರ ತೃತೀಯ ಅವತಾರ, ಪಾಜಕ ಕ್ಷೇತ್ರದಲ್ಲಿ ಮಧ್ಯಗೇಹ ಭಟ್ಟರ ಪತ್ನಿಯಾಗಿರ್ತಕ್ಕಂಥ ವೇದವತಿಯಲ್ಲಿ ವಾಸುದೇವ ಅನ್ನೋ ಹೆಸರಿನಿಂದ ಆಯಿತು. ಅವರೇ ಶ್ರೀಮದ್ ಆಚಾರ್ಯರು. ಆ ಸಮಯದಲ್ಲಿ ಭಾರತೀ ದೇವಿ ಕಾಲಡಿ ಎಂಬ ಗ್ರಾಮದಲ್ಲಿ ಶಂಕರ ಅನ್ನೋ ಬ್ರಾಹ್ಮಣನ ಪುತ್ರಿಯಾಗಿ ಅವತಾರವನ್ನು ಮಾಡ್ತಾಳೆ. ಅವಳ ಹೆಸರೇ ಚಂದ್ರ. ಚಂದ್ರ ನಾಮಕಳಾಗಿರ್ತಕ್ಕಂಥ ಭಾರತಿ ಕನ್ಯಾವಸ್ಥೆಯಲ್ಲಿ ಮರಣವನ್ನು ಹೊಂದುತ್ತಾಳೆ. ದ್ಯೂಸಭಾ ನಾಮ, ದ್ಯೂ ಅಂದರೆ ಸ್ವರ್ಗಲೋಕ, ದ್ಯೂಸಭಾ ಅಂದರೆ ಸ್ವರ್ಗಲೋಕದಲ್ಲಿ ಇರುವಂತಹ ಇಂದ್ರದೇವರ ಸಭೆ. ಆ ಸಭೆಗೆ ಭಾರತೀ ದೇವಿ ಅಭಿಮಾನಿಯಾಗಿದ್ದರಿಂದ ದ್ಯೂಸಭಾ ನಾಮ ಅಂತ ಅವಳಿಗೆ ಹೆಸರು. ಇನ್ನು ಭಾರತಿ ವಾಯುದೇವರಿಗೆ ಭರತ ಅಂತ ಹೆಸರು. ಭ ಅಂದರೆ ಪ್ರಕಾಶಮಾನನಾಗಿರ್ತಕ್ಕಂಥ ಭಗವಂತ, ರಥ ಅಂದರೆ ಅವನಲ್ಲೇ ಆಸಕ್ತನಾಗಿದ್ದರಿಂದ ವಾಯುದೇವರಿಗೆ ಭರತ ಅನ್ನೋ ಶಬ್ದ. ವಾಯುಕೂರ್ಮ ರೂಪದಿಂದ ಬ್ರಹ್ಮಾಂಡವನ್ನು ಧಾರಣೆ ಮಾಡಿರೋದ್ರಿಂದನೂ ಭರತ ಅನ್ನೋ ಹೆಸರು ವಾಯುದೇವರಿಗೆ. ಭರಣ ಅಂದರೆ ಧರಿಸೋದು ಅಥವಾ ಹೊರೋದು ಅಂತ. ಭರತಸ್ಯ ಪತ್ನಿ ಭಾರತಿ. ಗಾಳಿ ಅಂದರೆ ಅನಿಲ ರೂಪದಲ್ಲಿರುವಂತಹ ವಾಯುದೇವರು. ಸರಸ್ವತಿ ಮತ್ತು ಭಾರತೀ ದೇವಿಯರು ತಮ್ಮ ತಮ್ಮ ಪತಿಗಳಾಗಿರ್ತಕ್ಕಂಥ ಬ್ರಹ್ಮ ಮತ್ತು ವಾಯುದೇವರಿಗಿಂತ 100 ವಿಜಾತೀಯ ಗುಣದಿಂದ ಅದಮರು. ಇದನ್ನು ದಾಸರು 7751 ಗುಣದಿಂ ಅಂತ ಹೇಳಿದ್ದಾರೆ. 77 ಅಂದರೆ 7×7 49, ಆಮೇಲೆ 51, ಅಲ್ಲಿಗೆ 100 ವಿಜಾತೀಯ ಗುಣದಿಂದ ಇವರು ತಾರತಮ್ಯದಿಂದ ಬ್ರಹ್ಮವಾಯುಗಳಿಗಿಂತ ಕಡಿಮೆ ಅನ್ನೋದನ್ನು ಇಲ್ಲಿ ಉಲ್ಲೇಖ ಮಾಡಿ ತಿಳಿಸ್ತಾರೆ.